ಹಂದಿ ಸಾಕಾಣಿಕೆ ಭಾರತ ದೇಶದಲ್ಲಿ ಬಡವರ ಮತ್ತು ಕಡು ಬಡವರ ಒಂದು ಮುಖ್ಯ ಕಸುಬು ಮತ್ತು ಉಪಕಸುಬಾಗಿದೆ, ಮತ್ತು ಅವರ ಒಂದು ಜೀವನಕ್ಕೆ ಆಧಾರ ಸ್ತಂಭವಾಗಿದೆ. ಹಂದಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಪ್ರಮುಖ ತೊಡಕುಗಳು ಸವಾಲುಗಳಿದ್ದು, ಅವುಗಳಲ್ಲಿ ಪ್ರಮುಖ ಅಂದರೆ ಹಂದಿಗಳಲ್ಲಿ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು. ಈ ಸಾಂಕ್ರಾಮಿಕ ರೋಗಗಳನ್ನ ಯಾವ ರೀತಿ ತಡೆಗಟ್ತೀವಿ ಅನ್ನೋದ್ರ ಮೇಲೆ ಈ ಹಂದಿ ಸಾಕಾಣಿಕೆ ಆರ್ಥಿಕತೆ ಅವಲಂಬಿತವಾಗಿದೆ. ಸೊ ಈ ಬರ್ತಕ್ಕಂಥ ಪ್ರಮುಖ ರೋಗಗಳಲ್ಲಿ ಹಂದಿಗಳಲ್ಲಿ ಬರ್ತಕ್ಕಂಥ ಕ್ಲಾಸಿಕಲ್ ಸ್ವೈನ್ ಫ್ಲೂ ಅಥವಾ ಏನಂತೀವಿ ಹಂದಿ ಜ್ವರ ಅನ್ನೋದು ಒಂದು ಪ್ರಮುಖ ರೋಗ. ಇದು ರೈತರಿಗೆ ಹಂದಿ ಸಾಕಾಣಿಕೆ ಆರ್ಥಿಕವಾಗಿ ಅಪಾರ ನಷ್ಟವನ್ನು ಉಂಟು ಮಾಡತಕ್ಕಂಥ ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ಬಹಳ ಮುಖ್ಯ ಸೋಂಕು ರೋಗ. ಮತ್ತು ಇದು ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕಂಡು ಬಂದರೂ ಕೂಡ ಯಥೇಚ್ಛವಾಗಿ ಏಷ್ಯಾ ಖಂಡದ ದೇಶಗಳಲ್ಲಿ, ಮತ್ತೆ ದಕ್ಷಿಣ ಅಮೆರಿಕಾ ದೇಶಗಳಲ್ಲಿ ಮತ್ತು ಆಫ್ರಿಕನ್ ದೇಶಗಳಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರುತ್ತೆ ಸರ್. ಆಮೇಲೆ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ಹಂದಿ ಜ್ವರ ಹೆಂಗೆ ಹರಡ್ತದೆ ಮತ್ತು ಅದರ ಮುಖ್ಯ ಲಕ್ಷಣಗಳು ಯಾವುವು, ರೋಗದ ಲಕ್ಷಣಗಳು? ಹೌದು ಸರ್, ಈಗ ಹಂದಿ ಜ್ವರ ಫ್ಲೇವಿ ಅಂತ ಎಂಬ ವೈರಾಣುವಿನಿಂದ ಬರ್ತಕ್ಕಂಥ ಮತ್ತು ಅತಿ ವೇಗವಾಗಿ ಮತ್ತು ಅತಿ ಸುಲಭವಾಗಿ ಸುತ್ತಮುತ್ತಲಿನ ಎಲ್ಲಾ ಹಂದಿಗಳಿಗೆ ಹರಡ್ತಕ್ಕಂಥ ಒಂದು ಸೋಂಕು, ವೈರಾಣುವಿನಿಂದ ಬರ್ತಕ್ಕಂಥ ಒಂದು ಸೋಂಕು. ಇದು ಪ್ರಮುಖವಾಗಿ ರೋಗಗ್ರಸ್ತ ಪ್ರಾಣಿಗಳಿಂದ ಆರೋಗ್ಯವಂತ ಪ್ರಾಣಿಗಳಿಗೆ ನೇರ ಸಂಪರ್ಕದಿಂದ ಬರ್ತಕ್ಕಂಥ ರೋಗ, ಮತ್ತೆ ರೋಗಗ್ರಸ್ತ ಪ್ರಾಣಿಗಳ ಮಲ ಮೂತ್ರಗಳಿಂದ ಕಂಟಾಮಿನೇಷನ್ ಅಂದ್ರೆ ಸಂಪರ್ಕದ ಇರತಕ್ಕಂಥ ಮೇವು ಮತ್ತೆ ಯಂತ್ರೋಪಕರಣ ಮತ್ತು ಪೀಠೋಪಕರಣಗಳಿಂದನೂ ಕೂಡ ಈಗ ರೋಗಗ್ರಸ್ತ ಆರೋಗ್ಯವಂತ ರೋಗಿಗಳಿಗೆ ಈವನ್ ನೀರು ಕುಡಿದ್ರು ಬರಬಹುದು. ನೀರು ಕುಡಿದ್ರು, ಸೊ ಹೌದು, ಕಲುಷಿತ ನೀರು, ಈ ರೋಗ ಈ ವೈರಾಣು ಕಲುಷಿತ ನೀರು ಕುಡಿದ್ರು ಕೂಡ ಈ ರೋಗ ಆರೋಗ್ಯವಂತ ಹಂದಿಗಳಿಗೆ ಹರಡುತ್ತೆ. ಮತ್ತೆ ಕಾಡಂಚಿನಲ್ಲಿ ಇರ್ತಕ್ಕಂಥ ಹಂದಿ ಫಾರ್ಮ್ಗಳಲ್ಲಿ ಈ ಕಾಡಹಂದಿನೂ ಕೂಡ ಈ ರೋಗ ಪ್ರಸರಿಸಬಹುದು. ಇನ್ನೊಂದು ಮುಖ್ಯವಾಗಿ ನಾವೇನ್ ನೋಡಿದೀವಿ, ನಾವು ನೋಡೋ ರೋಗೋದ್ರೇಕಗಳಲ್ಲಿ ಏನಂದ್ರೆ ರೋಗ ಇರತಕ್ಕಂಥ ಫಾರಂನಿಂದ ಯಾವುದೋ ಒಂದು ಹಂದಿನ ಈ ರೋಗ ಇಲ್ದಿರತಕ್ಕಂಥ ಫಾರಂಗೆ ಸೇರಿಸ್ಕೊಳ್ಳೋದು ಒಂದು ಮುಖ್ಯವಾದ ಒಂದು ಇತಿಹಾಸ ಇರುತ್ತೆ, ಇದಕ್ಕೆ ಹಿಸ್ಟ್ರಿ ಆಫ್ ದ ಡಿಸೀಸ್ ಇರುತ್ತೆ. ಮತ್ತೆ ನಾವು ಸಾಕಷ್ಟು ಕಡೆ ನೋಡಿದೀವಿ ರೋಗ ಇರತಕ್ಕಂಥ ಫಾರಂನಿಂದ ಒಂದು ಟ್ರಕ್, ಮೇವು ಇರತಕ್ಕಂಥ ಟ್ರಕ್ ಇರ್ಬೋದು ಅಥವಾ ಪ್ರಾಣಿಗಳಿರ್ತಕ್ಕಂಥ ಟ್ರಕ್ ಇರ್ಬೋದು, ರೋಗ ಇರತಕ್ಕಂಥ ಫಾರ್ಮ್ನಿಂದ ರೋಗ ಇಲ್ದಿರತಕ್ಕಂಥ ಫಾರ್ಮ್ಗಳಿಗೆ ಹೋದಾಗಲೂ ಕೂಡ ರೋಗ ಟ್ರಾನ್ಸ್ಮಿಟ್ ಆಗಿರೋದು ನೋಡಿದೀವಿ. ಹೌದೌದು, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ರೋಗಗ್ರಸ್ತ ಪ್ರಾಣಿಗಳಿಂದ ಮತ್ತು ಅಲ್ಲಿಂದ ಸಂಪರ್ಕ ಹೊಂದಿದ ನಿರ್ಜೀವ ವಸ್ತುಗಳ ಪೀಠೋಪಕರಣ ಯಂತ್ರೋಪಕರಣ ಈವನ್ ಟ್ರಕ್ ವಾಹನಗಳ ಮೂಲಕ ಕೂಡ ಈ ರೋಗಗ್ರಸ್ತ ಹಂದಿಗಳಿಂದ ಆರೋಗ್ಯವಂತ ಹಂದಿಗಳಿಗೆ ಹೋಗಿರೋದನ್ನ ನಾವು ನೋಡಿದೀವಿ. ಅದರ ಲಕ್ಷಣ ಹೌದು, ಈಗ ಮುಖ್ಯವಾಗಿ ಲಕ್ಷಣಗಳಿಗೆ ಬಂದ್ರೆ ಈ ರೋಗ ಸಾಮಾನ್ಯವಾಗಿ ಒಂದು ತೀವ್ರ ಸ್ವರೂಪವಾದ ರೋಗವಾಗಿ ಕಾಣಿಸುತ್ತೆ. ಮೊದಲಿಗೆ ಜ್ವರ, ಈ ಹೆಸರು ಹೇಳೋರಂಗೆ ಇದು ಅತಿಯಾದ ಜ್ವರ ಕಾಣಿಸುತ್ತೆ. ಹಂದಿಗಳು ಐಸೋಲೇಟ್ ಆಗ್ತವೆ ಅಂದ್ರೆ ಮಂಕ್ ಆಗ್ತವೆ, ಮೇವು ಬಿಡ್ತವೆ, ಒಂಟಿಯಾಗಿ ಒಂದು ಮೂಲೆಯಲ್ಲಿ ಮಂಕ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತವೆ. ನೆಕ್ಸ್ಟ್ ಕಣ್ಣಲ್ಲಿ ಗೀಜ್ ಬರುತ್ತೆ, ಕಣ್ಣು ಅಂಟ್ಕೊಂಡ್ಬಿಡುತ್ತೆ, ತದನಂತರ ವಾಂತಿ ಕಾಣಿಸುತ್ತೆ, ಬೇದಿ ಕಾಣಿಸುತ್ತೆ. ಕ್ರಮೇಣ ಏನಾಗುತ್ತೆ, ನಾವು ಏನ್ ಮಾಡ್ತೀವಿ, ಇದು ಅಂದ್ರೆ ಶ್ವಾಸಕೋಶ ನಿಮೋನಿಯಾ ತರ ಇನ್ಫೆಕ್ಷನ್ ಆಗ್ಬಿಟ್ಟು ಕೆಮ್ಮು, ಮೂಗಿನಲ್ಲಿ ಸ್ರವಿಕೆಗಳನ್ನ ನೋಡ್ತೀವಿ. ನೆಕ್ಸ್ಟ್ ದೇಹ ದೌರ್ಬಲ್ಯತೆ ಆಗ್ಬಿಟ್ಟು, ನರ ದೌರ್ಬಲ್ಯತೆ ಆಗ್ಬಿಟ್ಟು, ಪ್ಯಾರಾಲಿಸಿಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಏನು ಇದು ಪಾರ್ಶ್ವವಾಯು ನೋಡ್ತೀವಿ. ನೆಲದ ಮೇಲೆ ಅವು ಕಾಲು ಬಡ್ದಾಡ್ಕೊಂಡು ಬಿದ್ದು ಒದ್ದಾಡೋದನ್ನ ನಾವು ನೋಡ್ತೀವಿ. ಮತ್ತೆ ನಾವು ಇನ್ನೊಂದೇನಪ್ಪ ಅಂದ್ರೆ ಇದು ಮುಖ್ಯವಾಗಿ ರೋಗಾಣು ಏನ್ ಮಾಡುತ್ತೆ ಅಂದ್ರೆ ರಕ್ತಸ್ರಾವನ ಕಾಸ್ ಮಾಡುತ್ತೆ. ರಕ್ತಸ್ರಾವ ಅಂದ್ರೆ ಹಿಮೊರೇಜಸ್ ಅಂತ ಹೇಳ್ತೀವಿ ನಾವು. ತಿಳಿ ಮತ್ತೆ ಬಿಳಿ ಬಣ್ಣದ ಹಂದಿಗಳಲ್ಲಿ ನಾವು ಹೊಟ್ಟೆಯ ಕೆಳಭಾಗದಲ್ಲಿ, ಬಾಲದಲ್ಲಿ, ಕಿವಿಗಳ ಅಂಚಿನಲ್ಲಿ ಮತ್ತೆ ತೊಡೆಯ ಹಿಂದ್ಗಡೆ ನಾವು ಕೆಂಪು ಮಿಶ್ರಿತ ಮಚ್ಚೆಗಳನ್ನ ನೋಡ್ತೀವಿ ಮುಖ್ಯವಾಗಿ ರೋಗದಲ್ಲಿ. ಸೊ ನಾವು ನೋಡ್ತಾ ನೋಡ್ತಾ ಏನಾಗ್ತೀವಿ, ಇಡೀ ಫಾರ್ಮ್ನ ಎಲ್ಲಾ ಹಂದಿಗಳಿಗೂ ಈ ರೋಗ ಹಬ್ಕೊಂಡ್ಬಿಡುತ್ತೆ. ಸೊ ಅಂದ್ರೆ ಹರಡುವಿಕೆ ಪ್ರಮಾಣ ಶೇಕಡಾ 100ಕ್ಕೆ 100ರಷ್ಟು ಹೋಗಬಹುದು. ಅಥವಾ ಸರಿಯಾದ ಸಮಯದಲ್ಲಿ ನಾವು ಚಿಕಿತ್ಸೆ ಅಥವಾ ನಾವು ಜಾಗರೂಕತೆ ವಹಿಸ್ಕೊಳ್ಳಿಲ್ಲ ಅಂದ್ರೆ ಇವು 100ಕ್ಕೆ 100 ಕೂಡ ಮರಣ ಪ್ರಮಾಣ ಕೂಡ 100ಕ್ಕೆ 100 ಆಗೋದು, ಗುಂಪಿಗೆ ಬಂದ್ಬಿಡುತ್ತೆ ಬರುತ್ತೆ. ಮತ್ತೆ ಇದು ಒಂದು ಏನಂತೀವಿ ತೀವ್ರ ಸ್ವರೂಪದ ರೋಗ. ಇತ್ತೀಚಿನ ದಿನಗಳಲ್ಲಿ ನಾವು ಕಡಿಮೆ ತೀವ್ರತೆ ರೋಗನು ಕೂಡ ನೋಡ್ತೀವಿ. ಅದರಲ್ಲಿ ಏನಿರ್ತದೆ ಅಂದ್ರೆ ಹಂದಿಗಳಲ್ಲಿ ಏನಿರ್ತವೆ ಅಂದ್ರೆ ಈಗ ಜ್ವರ ಬಂದು ಹೋಗೋದು ಆತರ, ವಾಂತಿ ಇರೋದು, ಮತ್ತೆ ಇನ್ನು ಹೆಚ್ಚಿನ ದಿನ ಅಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ, ಹೆಚ್ಚಿನ ದಿನಗಳಲ್ಲಿ ಬೇದಿ ನೋಡೋದು, ಮತ್ತೆ ಚರ್ಮ ರೋಗ ಬರೋದು, ಇದು ಕಡಿಮೆ ತೀವ್ರತೆ ಇರತಕ್ಕಂಥ ನಾವು ಈ ಹಂದಿ ಜ್ವರದ ನೋಡ್ತಕ್ಕಂಥ ಲಕ್ಷಣಗಳಿವು. ಇದಲ್ಲದೆ ಈಗ ಗರ್ಭ ಧರಿಸಿದ ಹಂದಿಗಳಲ್ಲಿ ಹಂದಿ ಜ್ವರದ ವೈರಾಣು ಮಾಡುವ ಪರಿಣಾಮ. ಇದು ಒಳ್ಳೆ ಪ್ರಶ್ನೆ ಸರ್. ಇದು ಗರ್ಭಿಣಿ ಹಂದಿಗಳ, ಈಗ ನಾನು ಮೊದಲೇ ಹೇಳಿದಿರಂಗೆ ಇದು ಎರಡ್ ತರ ರೋಗ, ಒಂದು ತೀವ್ರ ಸ್ವರೂಪದ್ದು, ಇನ್ನೊಂದು ಕಡಿಮೆ ತೀವ್ರತೆ ಇರೋದು. ತೀವ್ರ ಸ್ವರೂಪ ರೋಗಾಣು ಗರ್ಭಿಣಿ ಹಂದಿಗಳಿಗೆ ಸೋಂಕು ಬಂದ್ರೆ ಇದು ಅಬಾರ್ಷನ್ ಅಂದ್ರೆ ಗರ್ಭಪಾತ ಆಗುತ್ತೆ, ಅಂದ್ರೆ ಸತ್ತಿರ್ತಕ್ಕಂಥ ಹಂದಿ ಮರಿಗಳು ಜನಿಸುತ್ತವೆ. ಇದು ಕಡಿಮೆ ತೀವ್ರತೆ ಇರತಕ್ಕಂಥ ಸೋಂಕಿನ ಒಂದು ವೈರಾಣು ಇದು ಹಂದಿಗಳಿಗೆ, ಗರ್ಭಿಣಿ ಹಂದಿಗಳಿಗೆ ಸೋಂಕಾದ್ರೆ ಇದರಲ್ಲಿ ಏನಾಗುತ್ತೆ, ಫಿಸಿಕಲಿ ವೀಕ್ ಅಂದ್ರೆ ದೇಹ ದೌರ್ಬಲ್ಯ ಹೊಂದಿರತಕ್ಕಂಥ ಹಂದಿ ಮರಿಗಳು ಜನಿಸ್ತವೆ, ಮತ್ತೆ ಕ್ರಮೇಣ ಅವು ಜನಿಸಿದ ಮೇಲೆ ಸಾಯ್ತಾ ಹೋಗ್ತವೆ. ಕೆಲವು ಹಂದಿಗಳು ಆರೋಗ್ಯವಂತ ಕಂಡ್ರೂ ಕೂಡ ಅವುಗಳ ಮಲ ಮೂತ್ರದಲ್ಲಿ ಈ ವೈರಾಣು ಹರಡ್ತಾ ಹೋಗುತ್ತೆ, ಹಂಗೆ ಇರುತ್ತೆ, ಬರ್ತಾನೆ ಇರುತ್ತೆ. ಹಾಗೆ ಇದು ಭಾರಿ ಇಂಪಾರ್ಟೆಂಟ್ ಅಂದ್ರೆ ಪ್ರಮುಖವಾದ ಅಂಶ. ಯಾಕಂದ್ರೆ ಈ ತರ ಹಂದಿಗಳು ಆರೋಗ್ಯವಂತವಾಗಿದ್ದು ಅದರ ಮಲಮೂತ್ರಗಳಲ್ಲಿ ಯಾವಾಗ ವೈರಾಣು ವಿಸರ್ಜನೆಗೊಳ್ಳುತ್ತಲ್ಲ, ಆ ವೈರಾಣು ಬೇರೆ ಸುತ್ತಮುತ್ತಲಿನ ಆರೋಗ್ಯವಂತ ಹಂದಿಗಳಿಗೆ ಒಂದು ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ಒಂದು ಇದು ನಾನು ಮುಂದೆ ಹೇಳ್ತೀನಿ, ದಿನ ಈ ಹಂದಿ ಜ್ವರ ಒಂದು ಸಲ ಬಂತು ಅಂದ್ರೆ ಫಾರ್ಮ್ನಲ್ಲಿ ಇದು ಯಾವಾಗ್ಲೂ ಇರುತ್ತೆ ಅಲ್ಲಿ. ಹಾಗಾಗಿ ರೈತರಿಗೆ ನಾನು ಮನವಿ ಮಾಡೋದೇನಪ್ಪಾ ಅಂದ್ರೆ, ತಮ್ಮ ಹಂದಿಗಳಿಗೆ ಇರ್ತಕ್ಕಂಥ ಎಲ್ಲಾ ಹಂದಿಗಳಿಗೂ, ಎಲ್ಲಾ ವಯಸ್ಸಿನ ಹಂದಿಗಳಿಗೂ ಕೂಡ ಯಾವ ಕಾಲದಲ್ಲಾದ್ರೂ ನೀವು ಲಸಿಕೆ ಹಾಕಿಸಲೇಬೇಕು. ಹಾಗಾಗಿ ಲಸಿಕೆ ಒಂದು, ಇದೊಂದು ರಾಮಬಾಣ ಇದ್ದಂಗೆ ಇದಕ್ಕೆ. ಸೊ ಇದನ್ನ ಮುಂದೆ ಹೇಳ್ತೀನಿ ನಾನು. ಸೊ ಇದು ಗರ್ಭಿಣಿ ಹಂದಿಗಳಲ್ಲಿ ಎರಡು ತರದ ರೋಗಾಣು ಎಫೆಕ್ಟ್ ಆದ್ರೆ ಯಾವ ತರ ಚಿಹ್ನೆಗಳನ್ನ ನೋಡಬಹುದು ಅಂತ. ಸರಿ, ಈ ಹಂದಿ ರೋಗವನ್ನ ಪತ್ತೆ ಹಚ್ಚೋದು ಹೆಂಗೆ? ಮುಖ್ಯವಾಗಿ ನಾನು ಮೊದಲೇ ಹೇಳ್ದಂಗೆ ಈ ರೋಗದ ಅತಿಯಾದ ಜ್ವರ, ಹೆಸರು ಹೇಳ್ದಂಗೆ ಹಂದಿ ಜ್ವರ ಅತಿಯಾದ ಜ್ವರ ಇರುತ್ತೆ. ಮತ್ತೆ ರೋಗ ಪ್ರಮಾಣ ಅಂದ್ರೆ ರೋಗ ಹರಡುವಿಕೆ ಪ್ರಮಾಣ ನೂರಕ್ಕೆ ನೂರು ಇರುತ್ತೆ. ಮತ್ತೆ ಗರ್ಭಪಾತ ಆಗುತ್ತೆ. ಮತ್ತೆ ಮುಖ್ಯವಾಗಿ ಮೈ ಮೇಲೆ ಕೆಲವು ಜಾಗದಿಗೆ, ಹೊಟ್ಟೆ ಕೆಳಗಡೆ, ಹಿಂದ್ಗಡೆ, ಕಿವಿ ಮೇಲೆ, ಬಾಲ, ತೊಡೆ ಹತ್ರ ಎಲ್ಲ ಕೆಂಪು ಮಚ್ಚೆಗಳಿರೋದು ಈ ರೋಗದ ಒಂದು ವಿಶೇಷತೆ ಒಂದು. ಮತ್ತೆ ಇದು ಇನ್ನೊಂದೇನಪ್ಪಾ ಅಂದ್ರೆ ಹೊಸ ಪ್ರಾಣಿಗಳನ್ನ, ಅಂದ್ರೆ ರೋಗ ಇರತಕ್ಕಂಥ ಫಾರಂನಿಂದ ನಾವು ಹೊಸ ಪ್ರಾಣಿಗಳನ್ನ ತಂದಿರೋ ಒಂದು ಹಿಸ್ಟ್ರಿ ನಮಗೆ ಸಿಗುತ್ತೆ ಈ ರೋಗ ಒಂದು ಗುರುತಿಡಿಯೋದಿಕ್ಕೆ. ಯಾಕಂದ್ರೆ ಆ ಫಾರ್ಮ್ ಆಗ್ಲೇ ರೋಗ ಬಂದ್ರೆ ನಮ್ಗೆ ಗೊತ್ತಾಗಿರುತ್ತೆ ನಮ್ ಫಾರ್ಮ್ ಬರಕ್ ಮುಂಚೆ. ಅಲ್ಲ, ಅಲ್ಲಿಂದ ತಂದು ಅಲ್ಲಿಂದ ನಾವು ಈಗ ತಗೊಂಡ್ಬಂದ್ವಪ್ಪ ಒಂದು ನಾಲ್ಕೈದು ಪ್ರಾಣಿಗಳನ್ನ ತಂದು ಇಲ್ಲಿ ನಾವು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಸರಿ ಹೋಗ್ಬೋದಾ? ಒಳ್ಳೆ ಪ್ರಶ್ನೆ ಇದು, ಮುಂದೆ ಹೇಳ್ತೀನಿ. ಅಂದ್ರೆ ರೋಗ ಆಲ್ರೆಡಿ ಅದರಲ್ಲಿ ರೋಗ ಇದ್ರೆ ನಾವೇನು ಮಾಡಕ್ಕಾಗಲ್ಲ. ಓಹೋ, ವ್ಯಾಕ್ಸಿನ್ ಕೆಲಸ ಮಾಡಲ್ಲ. ರೋಗ ಬರದೇ ಇರಕ್ ಮುಂಚೆ ಲಸಿಕೆ ಕೆಲಸ ಮಾಡುತ್ತೆ, ರೋಗ ಬಂದ್ಬಿಟ್ರೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ಒಂದೇನಂದ್ರೆ ನೀವು ಹೊಸ ತರಕ್ ಮುಂಚೆ ನಿಮ್ಮ ಎಲ್ಲಾ ಪ್ರಾಣಿಗಳಿಗೂ ಲಸಿಕೆ ಹಾಕ್ಸಿರ್ಬೇಕು. ಕರೆಕ್ಟ್, ನಿಜ. ನೀವು ಹೊಸ ಲಸಿಕೆ, ಹೊಸ ಪ್ರಾಣಿ, ರೋಗಗ್ರಸ್ತ ಪ್ರಾಣಿನ ತಂದ್ರೆ ಅವಕ್ಕೇನು ಗೊತ್ತಾಗೋದಿಲ್ಲ. ಅದನ್ನ ನಾವು ಯಾವುದೇ ಒಂದು ಹೊಸ ಪ್ರಾಣಿ ತರಬೇಕಾದ್ರೆ ನಮ್ಮ ಕೊಟ್ಟಿಗೆಯಲ್ಲಿ ಇದ್ದ ಪ್ರಾಣಿಗಳಿಗೆ ನಾವು ವ್ಯಾಕ್ಸಿನ್ ಸಂರಕ್ಷಿಸಿಕೊಂಡು ಆಮೇಲೆ ತರಬೇಕು. ಅದು ಎಲ್ಲ ಪ್ರಾಣಿಗಳಿಗೂ ಅನ್ವಯಿಸುತ್ತೆ, ಅನ್ವಯಿಸುತ್ತೆ ಎಲ್ಲಾ ರೋಗಕ್ಕೂ, ಎಲ್ಲಾ ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಅದೇ ಅದೇ, ಒಂದು ಗೋವಿಗೂ ಅನ್ಸುತ್ತೆ. ಹೌದು, ನಮ್ಮಲ್ಲಿ ಇರ್ತಕ್ಕಂಥ ಫಸ್ಟ್ ನಮ್ ಕೈಲಿರೋದನ್ನ ನಾವು ಸರಿ ಮಾಡ್ಕೋಬೇಕು, ಸರಿ ಮಾಡಿ ಜೋಪಾನ ಜೋಪಾನ. ಹೌದು, ಕರೆಕ್ಟ್. ಇಲ್ಲ ಸುಮ್ಸುಮ್ನೆ ನೀವು ಅನಾಹುತ ಮಾಡ್ಕೊಂಡಾಗ ಅನಾಹುತ ಮಾಡ್ಕೊಳ್ತೀವಿ. ಹೌದು, ಇದೊಂಥರ ಏನಂತಾರೆ ಸೂಸೈಡ್ ಅಲ್ಲ ಅಂತ ಹೇಳ್ತೀವಿ ಆ ತರ. ಅಂದ್ರೆ ನಾವು ನಮ್ ಕೈ ಇರೋದನ್ನ ಹಾಳು ಮಾಡ್ಕೊಂಡು ಫಸ್ಟ್ ನಮ್ಮದಿರೋದನ್ನ ಸಂಭ್ರಮಿಸ್ಕೊ. ನಿರೀಕ್ಷೆ ಇರಲ್ಲ, ನಾವೇನು ಒಳ್ಳೆ ಭಾವನೆಯಿಂದ ಒಳ್ಳೆ ಒಂದು ಉದ್ದೇಶದಿಂದ ನಾವು ಬೇರೆ ಪ್ರಾಣಿನ ತಂದು ನಮ್ಮ ಪ್ರಾಣಿ ಮಧ್ಯೆ ಇಟ್ಬಿಡ್ತೇವೆ. ಹೌದು, ನಮ್ ಪ್ರಾಣಿನ ಫಸ್ಟ್ ಸಂರಕ್ಷಿಸಿಕೊಂಡು ನಂತರ ನಾವು ಇನ್ನೊಂದು ಹೊಸ ಪ್ರಾಣಿಗಳ ತರದನ್ನ ನಾವು ಕಲಿತ್ಕೋಬೇಕು. ಅಲ್ಲ, ಈಗ ನಾವು ಅದು ಇನ್ಫೆಕ್ಟೆಡ್ ಪ್ರಾಣಿನ ತಂದು ನಮ್ಮ ಆಕಳಿಗೆಲ್ಲ ಹಾಕಿರ್ತೇವೆ ಅಂತ ಇಟ್ಕೊಳ್ರಿ ವ್ಯಾಕ್ಸಿನ್. ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಇದನ್ನ ತಂದ್ವಿ ನಾವು, ಇದರಲ್ಲಿ ಸೋಂಕು ಕ್ಯಾರಿ ಆಯ್ತು ಜೊತೆಗೆ ತಗೊಂಬಂತು ಅಂತ ಇಟ್ಕೊಳ್ರಿ, ಆವಾಗ ಅದನ್ನ ಹೆಂಗೆ? ಹೌದು, ಈಗ ಒಂದು ನಾನು ಹೇಳಿದ್ದು ಮುಖ್ಯವಾಗಿ ಪತ್ತೆ ಹಚ್ಚೋದ್ರ ಬಗ್ಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ, ಈಗ ಒಂದು ಈ ರೋಗಾಣುವಿಂದ ಬಂದು ಅಕಸ್ಮಾತ್ ರೋಗ ಬಂದು ಅಕಸ್ಮಾತ್ ಹಂದಿಗಳು ತಿರೋಗಿದ್ರೆ ಅವುಗಳಲ್ಲಿ ಏನಾಗುತ್ತೆ, ನಾವು ಓಪನ್ ಮಾಡಿ ಅಂದ್ರೆ ನಾವು ಮರಣೋತ್ತರ ಪರೀಕ್ಷೆ ಮಾಡಿದಾಗ, ಇದು ಮೇನ್ ನಾನು ಮೊದಲೇ ಹೇಳ್ದಂಗೆ ಪ್ರಮುಖವಾಗಿ ಇದು ರಕ್ತಸ್ರಾವ ಒಂದು ಉಂಟು ಮಾಡ್ತಕ್ಕಂಥ ರೋಗಾಣು ಇದು. ಸೊ ಇದರಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಈಗ ಮೂತ್ರಕೋಶಗಳಲ್ಲಿ ನಾವು ರಕ್ತಸ್ರಾವ ನೋಡ್ತೀವಿ ಮುಖ್ಯವಾಗಿ. ಅಂದ್ರೆ ಇದನ್ನ ಏನಂತೀವಿ ಅಂದ್ರೆ, ಇದು ಟರ್ಕಿಯಗ್ ಅಪಿಯರೆನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಗೌಜಲು ಅಕ್ಕಿಯ ಮೊಟ್ಟೆಯ ಮೇಲೆ ಯಾವ ತರ ಕೆಂಪ್ ಕೆಂಪ್ ಡಾಟ್ ಗಳು ಇರ್ತಾವಲ್ಲ, ಅದೇ ತರ ಮೂತ್ರಕೋಶದ ಮೇಲೂ ಕೂಡ ಇದು ಕೆಂಪ್ ಕೆಂಪ್ ರಕ್ತಸ್ರಾವದ ಒಂದು ಚಿಹ್ನೆಗಳಿರ್ತವೆ. ಓಕೆ ಓಕೆ ಓಕೆ. ಮತ್ತೆ ಗುಲ್ಮ ಅಂತ ಸ್ಪ್ಲೀನ್ ನಲ್ಲೂ ಕೂಡ ರಕ್ತಸ್ರಾವ ಹೆಪ್ಪುಗಟ್ಟಿದ ಚಿಹ್ನೆಗಳಿದ್ದು ಅದು ಊದ್ಕೊಂಡಿರುತ್ತೆ ಸರ್ ಅದು. ಮತ್ತೆ ಇದು ದೇಹದ ಪ್ರಮುಖ ದುಗ್ಧರ ಗ್ರಂಥಿಗಳ ಲಿಂಫ್ ನೋಡ್ಸ್ ನಲ್ಲೂ ಕೂಡ ಊತ ಹಾಗೂ ಅತಿಯಾದ ರಕ್ತಸ್ರಾವನ್ನ ನೋಡ್ತೀವಿ. ನಾವು. ಮತ್ತೆ ಎಲ್ಲ ಪ್ರಮುಖ ಅಂಗಗಳಾದ ಹೊಟ್ಟೆಯಲ್ಲಿ, ಕರುಳಿನಲ್ಲಿ, ಶ್ವಾಸಕೋಶದಲ್ಲಿ ರಕ್ತಸ್ರಾವ ಇರೋದನ್ನ ನಾವು ನೋಡ್ತೀವಿ. ಪ್ರಮುಖವಾಗಿ ಇದು ಹೇಗೆ ಕಂಡುಹಿಡಿಯಬಹುದು ಮರಣೋತ್ತರ ಪರೀಕ್ಷೆಯಲ್ಲಿ ಅಂದ್ರೆ, ಒಂದು ಮೂತ್ರಕೋಶದಲ್ಲಿ ರಕ್ತಸ್ರಾವ ಇರುತ್ತೆ, ಇನ್ನೊಂದು ಸ್ಪ್ಲೀನ್ ಅಥವಾ ಏನಂತೀವಿ ಗುಲ್ಮ ಅದರಲ್ಲಿ ರಕ್ತಸ್ರಾವ ಇರುತ್ತೆ, ಮತ್ತೆ ಲಿಂಫ್ ನೋಡ್ಸ್ ನಲ್ಲಿ ಊತ ಮತ್ತು ರಕ್ತಸ್ರಾವ ಅಂದ್ರೆ ಲಿಂಫ್ ನೋಡ್ಸ್ ನಲ್ಲಿ ದುಗ್ಧರ ಗ್ರಂಥಿಗಳಲ್ಲಿ. ಇವು ಈ ರೋಗಕ್ಕೆ ಸೀಮಿತವಾದ ಚಿಹ್ನೆಗಳಿವು, ಬೇರೆ ಯಾವುದೇ ರೋಗದಲ್ಲೂ ಕಾಣಿಸಲ್ಲ ಈ ತರ ಚಿಹ್ನೆಗಳು. ಈ ಚಿಹ್ನೆಗಳು ನಮ್ಗೆ ರೋಗನ ಕಂಡುಹಿಡಿಯಲಿಕ್ಕೆ ನಮ್ಗೆ ಮಾರ್ಗದರ್ಶನ ನೀಡುತ್ತೆ ಸರ್ ಇದು. ಓಕೆ ಸರ್, ಓಕೆ. ಈಗ ಪ್ರಯೋಗಾಲಯದಲ್ಲಿ ಈ ಹಂದಿ ರೋಗ ಹೇಗೆ ದೃಢಪಡಿಸಲಾಗುತ್ತೆ, ಮತ್ತೆ ಇದಕ್ಕೆ ರೈತರು ಮತ್ತು ವೈದ್ಯರು ಯಾವ ಸ್ಯಾಂಪಲ್ ಗಳನ್ನ ಕಳಿಸಬೇಕಾಗ್ತದೆ? ಇದು ಉತ್ತಮವಾದ ಪ್ರಶ್ನೆ ಸರ್ ಇದು. ಈಗ ಪ್ರಯೋಗಾಲಯದಲ್ಲಿ ಆಧುನಿಕ ಪರೀಕ್ಷೆಗಳು ಇದಾವೆ ಸರ್, ಈಗ ಈ ರೋಗನ ಕಂಡುಹಿಡಿದು ದೃಢಪಡಿಸಲಿಕ್ಕೆ. ಸೊ ಪ್ರಯೋಗಾಲಯಕ್ಕೆ ರೋಗಗ್ರಸ್ತ ಪ್ರಾಣಿಯ ರಕ್ತದ ಮಾದರಿಯನ್ನ, ಅಂದ್ರೆ ರೋಗ ಇರ್ತಕ್ಕಂಥ ಪ್ರಾಣಿಗ ರಕ್ತವನ್ನ ಕಳಿಸಿದ್ರೆ ಅದು ನಮ್ಗೆ ಸೂಕ್ತವಾದ ಮಾದರಿ ರೋಗಗ್ರಸ್ತ ಪ್ರಾಣಿಯಿಂದ. ಅಥವಾ ಮರಣೋತ್ತರವಾಗಿ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಮರಣ ಹೊಂದಿದ ಪ್ರಾಣಿಗಳಿಂದ ನೀವು ಲಿಂಫ್ ನೋಡ್ಸ್, ದುಗ್ಧರ ಗ್ರಂಥಿಗಳು, ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಏನ್ ಕರಿತೀವಿ, ಅಥವಾ ಮೂತ್ರಕೋಶ ಅಥವಾ ಕಿಡ್ನಿ, ಸೊ ಇವು ಅಂಗಾಂಗಗಳು. ಅದು ಬಿಟ್ಟು ಬೇರೆ ಕರುಳು ಅಥವಾ ಹೊಟ್ಟೆ ಮಾದರಿಗಳನ್ನು ಕೂಡ ನಮ್ಗೆ ಶೀತಲ ಸರಪಳಿ ಅಂದ್ರೆ 4 degrees ರೆಫ್ರಿಜರೇಟರ್ ಕಂಡೀಷನ್ ಅಲ್ಲಿ ನಮ್ಗೆ ಪ್ರಯೋಗಾಲಯಕ್ಕೆ ಶೀಘ್ರವಾಗಿ ಕಳಿಸಿದ್ರೆ ಸರ್ ನಾವು ಈ ರೋಗವನ್ನು ಆಧುನಿಕ ಪರೀಕ್ಷೆಗಳಾದ PCR ಅಂತ ಹೇಳ್ತೀವಿ, ಎಲೈಜಾ ಅಂತ ಹೇಳ್ತೀವಿ, ಮತ್ತೆ FAT, ಈ ಆಧುನಿಕ ಪರೀಕ್ಷೆಗಳಿಂದ ನಾವು ಮಾದರಿ ಬಂದ 24 hours ಒಳಗಡೆ ನಾವು ಈ ರೋಗನ ದೃಢೀಕರಿಸಿ ನಾವು ರೈತರಿಗೆ ನಾವು ಕನ್ಫರ್ಮೇಟರಿ ರಿಪೋರ್ಟ್ ನಾವು ಕೊಡಬಹುದು ಸರ್ ನಾವು. ಆಮೇಲೆ ಈಗ ಹಂದಿ ಜ್ವರ ಬಂದ್ಮೇಲೆ ಹಂದಿ ರೋಗವನ್ನ ಹೆಂಗೆ ಹತೋಟಿಗೆ ತರಬೇಕಾಗತ್ತೆ? ಇದು ಕೂಡ ಒಂದು ಉತ್ತಮ, ರೈತರಿದ್ನ ಗಮನದಲ್ಲಿಟ್ಕೊಳ್ಬೇಕಾದ್ರೆ ಮೊದಲನೇಯಾಗಿ ರೋಗಗ್ರಸ್ತ ಪ್ರಾಣಿಗಳನ್ನ ನಾವು ಪ್ರತ್ಯೇಕಿಸಬೇಕು. ರೋಗ ಬಂದಿರತಕ್ಕಂಥ ಪ್ರಾಣಿಗಳನ್ನ, ಆರೋಗ್ಯವಂತ ಪ್ರಾಣಿಗಳನ್ನ ನಾವು ಬೇರ್ಪಡಿಸಬೇಕು. ಹಾಗೂ ಅವುಗಳ ರೋಗ ಲಕ್ಷಣಗಳ ಮೇಲೆ, ತೀವ್ರತೆ ಮೇಲೆ ಒಬ್ಬ ಪಶುವೈದ್ಯರನ್ನ ಕರ್ಕೊಬಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ಸ್ ಇರ್ಬೋದು, ಮತ್ತೆ ಆಂಟಿ ಅಂದ್ರೆ ಜ್ವರ ಕಡಿಮೆ ಆಗೋದಕ್ಕೆ, ಮತ್ತೆ ಇದೆಲ್ಲ ಚಿಹ್ನೆಗಳು ಕಡಿಮೆ ಆಗ್ಲಿಕ್ಕೆ ಸೂಕ್ತ ಒಂದು ನಾವು ಟ್ರೀಟ್ಮೆಂಟ್ ಚಿಕಿತ್ಸೆನ ಕೊಡಿಸ್ಬೇಕು. ಎರಡನೇದು, ರೋಗದಿಂದ ಸತ್ತಿರುವ ಪ್ರಾಣಿಗಳ ಕಳೆ ಬರಹವನ್ನು ಸೂಕ್ತ ರೀತಿಯಲ್ಲಿ ಇದು ವಿಲೇವಾರಿ ಮಾಡಬೇಕು, ಅಂದ್ರೆ ಹೂತಾಕ್ಬೇಕು ಇಲ್ಲ ಬರ್ನ್ ಮಾಡಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅದಕ್ಕೆ ಸಂಪರ್ಕದಲ್ಲಿರ್ತಕ್ಕಂಥ ಮೇವು ಮತ್ತೆ ಪೀಠೋಪಕರಣ ಅದನ್ನೆಲ್ಲ ನಾವು ಸೂಕ್ತ ರೀತಿಯಲ್ಲಿ ಸ್ಯಾನಿಟೈಸ್ ಮಾಡ್ಬೇಕು ಅದನ್ನು ಸೂಕ್ತ ರೀತಿಯಲ್ಲಿ. ಮತ್ತೆ ಇಡೀ ಫಾರ್ಮ್ ಅನ್ನ, ಇಡೀ ಒಂದು ಕೊಟ್ಟಿಗೆ ಹಂದಿ ಫಾರ್ಮ್ ಅನ್ನ ದಿನಕ್ಕೆ 2 times ನೈರ್ಮಲೀಕರಣಗೊಳಿಸಬೇಕು. ಈಗ ಸೋಡಾ ಇರ್ಬೋದು, ಫಿನಾಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಸ್ಯಾವ್ಲಾನು ಅಥವಾ ವೀರ್ಕಾನು ಆತರ ಒಂದು ಕಾಂಪೌಂಡ್ಸ್ ಗಳಿಂದ ನಾವು ಇಡೀ ಫಾರ್ಮ್ ನ ದಿನಕ್ಕೆ 2 times ನಾವು ನೀಟಾಗಿ ವಾಶ್ ಮಾಡಬೇಕು. ಅದನ್ನ ಮಾಡ್ಬೇಕು, ಅವಾಗ ಏನಾಗುತ್ತೆ ಸುತ್ತಮುತ್ತ ಇರತಕ್ಕಂಥ ವೈರಾಣು ನಾಶ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈಗ ನಾವು ಹಂದಿ ಸಾಕಾಣಿಕೆಯಲ್ಲಿ ಏನ್ ಮಾಡ್ತೀವಿ, ಹೋಟೆಲ್ ನಿಂದ ಹೋಟೆಲ್ ತಾಜ್ಯ ಅಥವಾ ಕಿಚನ್ ವೇಸ್ಟ್ ಅನ್ನು ನಾವು ಇದನ್ನ ನಾವು ಮೇನ್ ಫುಡ್ ಆಗಿ ಯೂಸ್ ಮಾಡ್ತಾರೆ, ಅಂದ್ರೆ ಉಪಯೋಗಿಸ್ತಾರೆ. ಸೊ ಅಂತದನ್ನ ನಾವು ಚಾಚು ತಪ್ಪದೆ, ರೋಗ ಬಂದಾಗ ಚಾಚು ತಪ್ಪದೆ ಬೇಯಿಸಿ ಕೊಡಬೇಕು. ಬೇಯಿಸಿ ಕೊಟ್ಟಾಗ ಏನಾಗುತ್ತೆ, 56 degrees ಅಥವಾ 60 degrees ಅಥವಾ 70 degrees ನಲ್ಲಿ ಈ ರೋಗಾಣು ಸತ್ತೋಗುತ್ತೆ. ಹಾಗಾಗಿ ಇಷ್ಟು ಅಂದ್ರೆ ಆ ಪ್ರಾಣಿಗಳಿಗೆ ಹೋಟೆಲ್ ನಿಂದ ತ್ಯಾಜ್ಯ ತಂದು ಹಾಕಿದ್ರೆ ಅದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಒಂದು. ಇನ್ನೊಂದು ಶಕ್ತಿ ಕಡಿಮೆ, ಇನ್ನೊಂದು ಆ ಹೋಟೆಲ್ ನಲ್ಲಿ ಯಾವ್ದಾದ್ರು ಸೋಂಕಿದ್ರೆ ಅದನ್ನು ಕೂಡ ಕ್ಯಾರಿ ಆಗೋದಿಲ್ಲ, ಸತ್ತೋಗುತ್ತೆ. ಸೊ ಹಾಗಾಗಿ ಬೇಯಿಸಿ ಹಾಕ್ಬೇಕು, ಅದೊಂದು ಮುಖ್ಯವಾದ ಒಂದು ತಡೆಗಟ್ಟುವ ಅಂದ್ರೆ ಈ ರೋಗನ ವಿಧಾನ ಇದು. ಆಮೇಲೆ ಈಗ ಹಂದಿ ಜ್ವರ ಬರದೇ ಇರೋ ಹಾಗೆ ಯಾವ್ದಾದ್ರು ಮುಂಜಾಗ್ರತೆ ಕ್ರಮ ಉಂಟಾ? ಹೌದು ಸರ್, ಇದು ಭಾರಿ ಬಹುಮುಖ್ಯ ಪ್ರಶ್ನೆ ಇದು. ಸೊ ಇದು ರೋಗ ಬರದೇ ಇರೋದು ಯಾವ ತಡೆಗಟ್ಟೋದು ಅನ್ನೋದು ಒಂದು ಭಾರಿ ಇಂಪಾರ್ಟೆಂಟ್, ಇದೇ ನನ್ನ ಈ ಒಂದು ಪ್ರೋಗ್ರಾಮ್ ನ ಒಂದು ಮುಖ್ಯ ಅಂದ್ರೆ, ಈ ಕಡ್ಡಾಯವಾಗಿ ನಾವು ಅನಧಿಕೃತ ಸೋರ್ಸ್ ಗಳಿಂದ, ಅನಧಿಕೃತ ಫಾರಂ ಗಳಿಂದ ಹಂದಿಗಳನ್ನ ತರದ ನಿಲ್ಲಿಸಬೇಕು. ನಮ್ಗೆ ರೋಗ ಮುಕ್ತ ಫಾರಂ ಗಳಿಂದ ಮಾತ್ರ ನಾವು ಹಂದಿಗಳನ್ನ ತರಬೇಕು. ಒಂದು, ಅದು ಹೇಗೆ ಗೊತ್ತಾಗುತ್ತೆ? ಓಕೆ, ಇದು ಒಳ್ಳೆ ಪ್ರಶ್ನೆ. ಏನ್ ಮಾಡಬಹುದು, ಇದು ನೀವು ಖರೀದಿಸಿದ ಹಂದಿ ತರ್ತಿರಲ್ಲ, ಹಂದಿನ ತಂದ್ಬಿಟ್ಟು ನೀವು ನಿಮ್ಮ ಮೂಲ ಹಂದಿಗಳಿಗೆ ಸೇರಿಸಬಾರ್ದು ಅವನ್ನ. ಒಂದು ಕ್ವಾರಂಟೈನ್, ಪ್ರತ್ಯೇಕ ಕೊಠಡಿ ಮಾಡ್ಬೇಕಾದ್ರೆ ಎಷ್ಟು ದಿನ ಕ್ವಾರಂಟೈನ್? 10 days ಇಡಬಹುದು. 10 days ನೀವು ಸೆಪರೇಟ್ ಆಗಿ ಇಡಬೇಕು. ಒಂದು ವಾರದಿಂದ 10 days ಇಟ್ಟಾಗ ಏನಾಗುತ್ತೆ, ಅದಕ್ಕೆ ರೋಗ ಇದ್ರೆ ಗ್ಯಾರಂಟಿ ಕಾಣಿಸುತ್ತೆ ಅದು. ಅವಾಗ ಅದನ್ನ ತಡೆಗಟ್ಟೋದು, ಅದ್ ಮೇನ್ ಗುಂಪಿಗೆ ಸೇರಿಸೋದನ್ನ ಅವಾಯ್ಡ್ ಮಾಡೋದು. ಅಂದ್ರೆ ಇಲ್ಲಿ ಹೆಂಗಂದ್ರೆ, ಈಗ ಸೂಕ್ಷ್ಮವಾಗಿ ತಂದೆ ಆದ ವೃತ್ತಿ ಮಾಡಿಕೊಂಡು ಈಗ ಈ ಹಂದಿಗಳ ಪ್ರಾಣಿಗಳನ್ನ ಸಾಕೋತ ಹೋದವರಿಗೆ ಈ ಬಗ್ಗೆ ಒಂದು ಅರಿವು ಇರುತ್ತೆ. ಹೌದು, ಯಾಕಂದ್ರೆ ತಮ್ಮ ಪ್ರಾಣಿಗಳಿಗೆ ಇದ್ದ ಪ್ರಾಣಿಗಳಿಗೆ ನಾವು ಕುಂದು ತಂದ್ಕೋಬಾರ್ದಲ್ಲ. ಹೌದು ಹೌದು. ಈಗ ಹೊಸ ಪ್ರಾಣಿ ತಂದು ಈಗ ಒಂದು 10-15 ದಿನ ಹೊರಗಿಟ್ರೆ ಏನ್ ಆಗದೇನು, ಏನು ಆಗೋದಿಲ್ಲ. ಅದಕ್ಕೆ ಪ್ರತ್ಯೇಕ ಕೊಠಡಿ ಮಾಡಿಬಿಟ್ಟು ಇತರ ತರೋದನ್ನ ಅಲ್ಲಿ ಇಟ್ಬಿಟ್ಟು ಯಾವುದು ಚಿಹ್ನೆ ಇಲ್ಲ, ರೋಗ ಚಿಹ್ನೆಗಳಿಲ್ಲ ಅಂದ್ರೆ ಮಾತ್ರ ನೀವು ಮೂಲ ನಿಮ್ಮ ಪ್ರಾಣಿಗಳ ಜೊತೆ ಸೇರಿಸಬಹುದು. ರೋಗ ಇದ್ರೆ ಅದನ್ನ ತೆಗೆದ್ಬಿಡುದು. ಇದೇ ತರ ಎಲ್ಲಾ ಪ್ರಾಣಿಗಳಿಗೂ ಮಾಡ್ಲೇಬೇಕು, ಎಲ್ಲಾ ಪ್ರಾಣಿಗಳಿಗೂ, ಎಲ್ಲ ಕೋಳಿ ಪಕ್ಷಿಗಳಿಗೂ ಮಾಡಬೇಕಾಗುತ್ತೆ. ಹೌದು, ಇದು ಕಂಪಲ್ಸರಿ, ಇದು ಹೌದು ಕಂಪಲ್ಸರಿ. ಇದು ಈಗ ಸಹಜ ಅಲ್ಲ, ಅಲ್ಲಿ ರೋಗನೇ ಇಲ್ದೇನೆ ಇರ್ಬೋದು, ಆದ್ರೆ ಆ ವಾತಾವರಣ ನಿಮ್ಮ ಮನೆಯ ವಾತಾವರಣ ಬದಲಾವಣೆ ಇದ್ದೇ ಇರ್ತದೆ. ಬ್ಯಾಕ್ಟೀರಿಯಾ ವೈರಸ್ ಬೇರೆ ಬೇರೆ ಇರ್ತಾವ. ಹಾಗಾಗಿ ತಾವು ರೈತರಾದವರು ಕಾಳಜಿ ವಹಿಸಲೇಬೇಕು. ಇದು ಕ್ವಾರಂಟೈನ್ ಪದ್ಧತಿ ಅನುಸರಿಸಿ ನೀವು ತಡೆಗಟ್ಟಕ್ಕೆ ಸುಲಭ. ಹೌದು, 90% ಕಂಟ್ರೋಲ್ ಆಗ ಸರಿ. ಅದೇ ತರ ಮಾರ್ಕೆಟ್ ಇಂದನು ಕೆಲವು ಜನ ಈ ಕೋಳಿನೆಲ್ಲ ತಂದ್ಬಿಡ್ತಾರೆ, ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಕಡಿಮೆ ರೇಟ್ ಇರ್ತದೆ. ಕೋಳಿ ಕುರಿಗಳು ಅಷ್ಟೇ, ಅದೇ ಕುರಿಗಳನ್ನ ತಂದ್ಬಿಡ್ತಾರೆ, ಸೇರಿಸ್ಬಿಡ್ತಾರೆ, ಬಂದ್ 3-4 ದಿನಕ್ಕೆ ಶುರು ಆಗತ್ತೆ ರೋಗ. ಮನೆಗಿದ್ದ ಎಲ್ಲರಿಗೂ ಶುರು ಹಂಚ್ಬಿಡ್ತಾರೆ. ಹೌದು, ಅಂಟ್ಕೊಂಡ್ಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ. ಹೌದು, ಅಂದ್ರೆ ಸಿಟಿಯಿಂದ ರೋಗನ ನೀವು ಮನೆ ತಂದು. ಹೌದು, ಅದೇ ಆಕ್ಚುಲಿ ಪಾಪ ಸಿಟಿಗೆ ಹೋಗೋ ತನಕ ರೋಗ ಇರಲ್ಲ. ಹೌದೌದು, ಸಿಟಿಗೆ ಹೋದ್ಮೇಲೆ ರೋಗ ಅಂಟ್ಕೊಂಡು. ಅದೇ ಹೌದು, ಬೀದಿಲಿ ಮಾರಿ ಮನೆ ಹಂಗಾಗಿರುತ್ತೆ. ಹೌದು ಸರ್. ಇದು ಎರಡನೇದು, ಒಂದು ಹಂದಿಗಳ ಇದು ಕ್ವಾರಂಟೈನ್ ಮಾಡ್ಬೇಕು ಒಂದು. ಎರಡನೇದು, ಹಂದಿಗಳಿಗೆ ನೀಡುವ ಹೋಟೆಲ್ ಮತ್ತೆ ಅಡುಗೆ ಮನೆ ತ್ಯಾಜ್ಯವನ್ನು ಯಾವಾಗ್ಲೂ ರೋಗ ಇರಲಿ ಬೇಯಿಸಿಯೇ ಕೊಡಬೇಕು. ಯಾಕಂದ್ರೆ ಏನಾಗುತ್ತೆ, ಕೆಲವು ಏನ್ ಮಾಡ್ತಾರೆ ಗೊತ್ತಾ, ಏನ್ ನೋಡ್ತೀವಿ ಅಂದ್ರೆ ನಾವು ಈ ಟ್ರಕ್ಗಳು ಕ್ಯಾರಿ ಮಾಡ್ತಾರೆ, ಒಂದು ಟ್ರಕ್ 2-3 ಫಾರ್ಮ್ಗಳಿಗೆ ಹೋಗ್ತಾವ ಅನ್ಕೊಳ್ಳಿ, ಊಟ ಮಾಡ್ಕೊಂಡು ಅಡಿಗೆ ವೇಸ್ಟ್ ಅದೆಲ್ಲ ತಗೊಂಡು, ಯಾವುದೋ ಒಂದು ಫಾರ್ಮ್ ಅಲ್ಲಿ ರೋಗ ಇದ್ರು ಕೂಡ ಅದು ಕ್ಯಾರಿ ಆಗುತ್ತೆ ಇನ್ನೊಂದು. ಸೊ ಬೇಯಿಸಿ ಅಡುಗೆ ತ್ಯಾಜ್ಯ ಮತ್ತು ಹೋಟೆಲ್ ತ್ಯಾಜ್ಯವನ್ನು ಕೊಡೋದಾದ್ರೆ ನೀವು ಬೇಯಿಸಿಯೇ ಕೊಡಬೇಕು. ಅದು ಎರಡನೇ ತಡೆಗಟ್ಟುವ ವಿಧಾನ. ಮೂರನೇದು, ಇದು ಅತ್ಯಂತ ಮುಖ್ಯವಾದದ್ದು ಅಂದ್ರೆ, ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕು. ನಮ್ಮ ಸಂಸ್ಥೆಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಒಂದು ಅತ್ಯುತ್ತಮ ಗುಣಮಟ್ಟದ ಹಂದಿ ಜ್ವರದ ಲಸಿಕೆನ ನಾವು ಉತ್ಪಾದಿಸ್ತೀವಿ ರೈತರಿಗೋಸ್ಕರ. ಸೊ ಆ ಲಸಿಕೆನ ಎಲ್ಲಾ ವಯಸ್ಸಿನ ಎಲ್ಲಾ ಹಂದಿಗಳಿಗೂ ಲಸಿಕೆ ಹಾಕಿಸ್ಲೇಬೇಕು. ಅದು ಒಂದು ಲಸಿಕೆ ಇರೋದು ರಾಮಬಾಣ ಇದ್ದಂಗೆ ಕೆಲಸ ಮಾಡುತ್ತೆ. ಚಾಚು ತಪ್ಪದೆ ರೈತರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಫಾರ್ಮ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಹಂದಿಗಳಿಗೂ ಪ್ರತಿ ವರ್ಷ ಲಸಿಕೆ ಹಾಕಿಸ್ಬೇಕು. ಇದು ಮೂರನೇದು. ಮತ್ತೆ ನಾಲ್ಕನೇದು ಬಂದು ಏನಪ್ಪ ಅಂದ್ರೆ, ಇದು ತುಂಬಾ ಮುಖ್ಯದು, ಬಯೋಸೆಕ್ಯೂರಿಟಿ ಮೆಜರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವೇನಂತೀವಿ, ಜೀವ ಏನೋ ಲೈಕ್ ಬಯೋಸೆಕ್ಯೂರಿಟಿ ಮೆಜರ್ಸ್ ಇಂದ ಫಾರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಜೀವ ರಕ್ಷಕ ಮಾರ್ಗೋಪಾಯಗಳು, ಮುಖ್ಯವಾಗಿ ಏನು, ವಾಹನ ನಿರ್ಬಂಧ, ಅನಿವಾರ್ಯತೆ ಇದ್ರೆ ಮಾತ್ರ ಬೇರೆ ವಾಹನಗಳನ್ನ ತರಬೇಕು. ತಂದ್ರೂ ಕೂಡ ಎಂಟ್ರೆನ್ಸ್ ನಲ್ಲಿ ಅದನ್ನ ನಿಲ್ಲಿಸ್ಬಿಟ್ಟು ಅದನ್ನ ಚಕ್ರಗಳನ್ನ ನಿರ್ಜೀವೀಕರಣ ಮಾಡಬೇಕು. ನೋಡಿದ್ರಿ, ನಾವು ಸ್ಯಾನಿಟೈಸ್ ಮಾಡಬೇಕು. ಒಂದು. ಎರಡನೇದು, ಅತಿಥಿಗಳು ಮತ್ತೆ ನಮ್ಗೆ ಗೊತ್ತಿಲ್ಲದಿರೋ ಏನು ಸಂದರ್ಶಕರನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು ಫಾರ್ಮ್ ಎಂಟ್ರಿ ಆಗ್ಲಿಕ್ಕೆ. ಅವಶ್ಯಕತೆ ಅನಿವಾರ್ಯತೆ ಅವ್ರನ್ನ ತೋರಿಸ್ಲೇಬೇಕು ಅನ್ನೋದಾದ್ರೆ ಅವ್ರಿಗೆ ಕೈ ತೊಳಸಿ ಕಾಲು ತೊಳಸಿ ಅವ್ರಿಗೆ ಬೇರೆ ಒಂದು ಪೋಷಾಕು ಅಂದ್ರೆ ಬೇರೆ ಬಟ್ಟೆ ಫಾರಂಗಳ ಒಳಗಡೆ, ಯಾಕಂದ್ರೆ ಬಟ್ಟೆಗಳಿಂದನೂ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ, ಬೇರೆ ಪೋಷಾಕು ಹಾಕಿ ಒಳಗಡೆ ಕಳಿಸ್ಬೇಕು. ಮತ್ತೆ ಪ್ರತಿನಿತ್ಯ ಫಾರಂಗಳನ್ನ ತೊಳಿಬೇಕು. ಸೊ ಇದು ಮುಖ್ಯವಾಗಿ ನಾನು ಹೇಳೋದು, ಲಸಿಕೆ ಇಂಪಾರ್ಟೆಂಟ್, ಮತ್ತೆ ಬಯೋಸೆಕ್ಯೂರಿಟಿ ಮೆಜರ್ಸ್ ಗಳು ಬಾರಿ ಇಂಪಾರ್ಟೆಂಟ್ ಈ ರೋಗನ ತಡೆಗಟ್ಟೋದಕ್ಕೆ. ಆಮೇಲೆ ಈಗ ಹಂದಿ ಜ್ವರ ಪ್ರಾಣಿಜನ್ಯ ರೋಗವೇ? ಇದು ಒಂದು ಅತ್ಯುತ್ತಮವಾದ ಪ್ರಶ್ನೆ. ಪ್ರಾಣಿಜನ್ಯ ರೋಗನ ಮನುಷ್ಯರಿಗೆ ಹರಡೋ ರೋಗನ ಅಂತ ಕೇಳ್ತಿದ್ರಿ ನೀವು. ಹಂದಿ ಜ್ವರ ಹಂದಿಗಳಿಗೆ ಮಾತ್ರ ಬರ್ತಕ್ಕಂಥ ರೋಗ ಇದು. ಇದು ಮನುಷ್ಯರಿಗೆ ಬರೋದಿಲ್ಲ. ಹಾಗಾಗಿ ರೈತರು ಯಾವುದೇ ರೀತಿ ಒಂದು ಆತಂಕಕ್ಕೆ ಒಳಗಾಗೋ ಅವಶ್ಯಕ. ಇದು ಹಂದಿ ಜ್ವರ ಕ್ಲಾಸಿಕಲ್ ಸ್ವೈನ್ ಫ್ಲೂ ಏನ್ ಕಳಿತೀವಿ, ಇದು ಹಂದಿಗಳಿಗೆ ಮಾತ್ರ ಬರ್ತಕ್ಕಂಥ ರೋಗ ಇದು, ಮನುಷ್ಯರಿಗೆ ಬರಲ್ಲ. ಹಾಗಾಗಿ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ರೋಗಗ್ರಸ್ತ ಪ್ರಾಣಿಗಳನ್ನ ಯಾವುದೇ ಒಂದು ಭಯ ನಮಗ್ ಬರುತ್ತೆ ರೋಗ ಅನ್ನೋ ಭಯ ಇಲ್ಲದೆ ನಾವು ತಾವು ಹ್ಯಾಂಡಲ್ ಮಾಡಿ. ಇದು ಸ್ವೈನ್ ಫ್ಲೂ ಅಲ್ಲ, ಸ್ವೈನ್ ಫ್ಲೂ ಅಲ್ಲ, ಇದು ಸ್ವೈನ್ ಫೀವರ್. ಇದು ಸ್ವೈನ್ ಫೀವರ್, ಸ್ವೈನ್ ಫೀವರ್ ಕ್ಲಾಸಿಕಲ್. ಬಂದವರು ಗಮನಿಸಿ, ಸ್ವೈನ್ ಫ್ಲೂ ಅಂದ್ರೆ ಅದು ನಾವು ಮನುಷ್ಯರಿಗೆ ಬರಂತ ರೋಗ. ಆದ್ರೆ ಈಗ ನಾವು ಹೇಳ್ತಾ ಇರೋದು ಸ್ವೈನ್ ಫೀವರ್ ಅಂದ್ರೆ ಹಂದಿ ಜ್ವರದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಅದು ಕೂಡ ಹಂದಿ ಜ್ವರ ಅಂತಾನೆ ಹೇಳ್ತಾರೆ. ಆದ್ರೆ ನಾವು ಹೇಳ್ತಾ ಇರೋದು ಹಂದಿ ಜ್ವರ, ಇದು ಸ್ವೈನ್ ಫೀವರ್. ಹಂದಿಗಳಿಗೆ ಬರತಕ್ಕಂತ ಜ್ವರ, ಈ ಹಂದಿಗಳಿಗೆ ಬರತಕ್ಕಂತ ಜ್ವರ ಇದು ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಬರಲ್ಲ, ಬರೋದಿಲ್ಲ ಮನುಷ್ಯರಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಡಾಕ್ಟರ್ ಚಂದ್ರನಾಯಕ್ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಚಂದ್ರನಾಯಕ್ ಅವರು, ಈಗ ನಾವು ಹಂದಿ ಸಾಕಾಣಿಕೆ ಮತ್ತೆ ಇದ್ರ ಬಗ್ಗೆ ಯಾವ್ಯಾವ ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೇವೆ. ಹಂದಿಗಳನ್ನ ಸಾಮಾನ್ಯವಾಗಿ ಯಾರ್ಯಾರು ಸಾಕೋಬಹುದು? ಹೊಸಬ್ರು ಕೂಡ ಸಾಕೋಬಹುದಾ? ಯಾಕಂದ್ರೆ ಹಂದಿ ಒಂದು ಕೃಷಿಯಲ್ಲಿ ಬರುವಂತ ಒಂದು ಉಪಕಸಬು. ಸಾಕಷ್ಟು ಜನ ಯುವಕ ಯುವತಿಯರಿಗೆ ಈ ಕಡೆ ಕೂಡ ಸಾಕಷ್ಟು ಲಾಭ ಗಳಿಸ್ಕೋಬಹುದು, ಉದ್ಯೋಗ ಆಗಿ ಆಯ್ಕೆ ಮಾಡ್ಕೋಬಹುದು. ಸರ್ಕಾರ ಕೂಡ ಇದಕ್ಕೆ ಪ್ರಯೋಜನ ಮಾಡ್ಲಿ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದೆ, ಸಹಾಯಧನ ನೀಡ್ತಾ ಇದೆ. ಇದು ಇದು ಒಳ್ಳೆಯ ಪ್ರಶ್ನೆ. ಇದು ಹಂದಿ ಸಾಕಾಣಿಕೆ ಇವತ್ತು ಒಂದು ಒಂದು ಉತ್ತಮ ಉದ್ಯಮವಾಗಿ ಬೆಳೀತಾ ಇದೆ. ಇದು ಇದು ಹೌದು, ಇದು ಮೊದಲು ಈಗಲೂ ಕೂಡ ಬಡವರು ಕಡು ಬಡವರಿಗೆ ಇದು ಮುಖ್ಯವಾದ ಒಂದು ಕಸುಬಾಗಿದೆ, ಉಪಕಸುಬಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ, ಈಗ ನೀವು ಒಳ್ಳೆ ಇದು ಹೇಳಿದ್ರಿ, ಈಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಪ್ರೋಗ್ರಾಮ್ ನಲ್ಲಿ ಭಾರತ ಸರ್ಕಾರದಿಂದ ಸಾಕಷ್ಟು ಆರ್ಥಿಕ ಅನುದಾನ ಸಿಗ್ತಾ ಇದೆ. ಹೊಸ ಹೊಸ ಫಾರಂಗಳಲ್ಲಿ ಹೊಸ ಫಾರಂಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ನೋಡ್ತಾ ಇದೀವಿ ನಾವು. ಒಳ್ಳೆ ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತ ಬಾಂಧವರ ಆದಾಯ ದ್ವಿಗುಣ ಆಗ್ಬೇಕು. ದ್ವಿಗುಣ ಆಗದ ಹೇಗೆ? ಇದ್ದ ಹೊಲ ಅಷ್ಟೇ ಇರ್ತದೆ, ಮತ್ತೆ ಈ ಉಪಕಸಬುಗಳಿಂದಾನೇ ಅವರಿಗೆ ಜಾಸ್ತಿ ಇದಾಗಬೇಕು. ಬೆಳೆ ಬರ್ತಾ ಬರ್ತದೆ, ಆದ್ರೆ ಬೆಳೆಗಳನ್ನ ಅದು ಏನು ಹುಲ್ಲು ಮತ್ತೆ ತ್ಯಾಜ್ಯ ಇರ್ತಾರೆ, ಅದನ್ನ ಇಂಥ ಪ್ರಾಣಿಗಳನ್ನ ಸಾಕಿ ಉಪಯೋಗ ಮಾಡ್ಕೊಂಡ್ರೆ ಚಲೋ. ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಮಾರ್ಕೆಟ್ ಕೂಡ, ಹಣ ಬರ್ತದೆ, ಒಳ್ಳೆ ದುಡ್ಡಿದೆ, ಒಳ್ಳೆ ಮಾರ್ಕೆಟ್ ಇದೆ. ಒಂಥರ ಎಟಿಎಂ ಕಾರ್ಡ್ ಇದ್ದಂಗೆ. ಹೌದು, ಮತ್ತೆ ಹೌದು, ಮತ್ತೆ ತುಂಬಾ ಇನ್ವೆಸ್ಟ್ಮೆಂಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಮತ್ತೆ ಫೀಡ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗೋದಿಲ್ಲ. ಮತ್ತೆ ನಾನು ರೈತ ಬಾಂಧವರು ಸಾಕಷ್ಟು ನೋಡಿದೀವಿ, ಕೋಟಿಗಟ್ಟಲೆ ಲಾಭ ಮಾಡ್ತಿದ್ದಾರೆ, ಲಾಭ ಮಾಡ್ತಿದ್ದಾರೆ. ನನ್ನ ಸ್ವಂತ ಗೆಳೆಯರೇ ತುಂಬಾ ಜನ ಪಶುವೈದ್ಯರು ಬೇರೆ ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡಿಕೊಂಡು ಅವರು ಎನ್ಎಲ್ಎಂ ನಲ್ಲಿ ಸಬ್ಸಿಡೈಸ್ ಲೋನ್ ತಗೊಂಡು ಒಳ್ಳೊಳ್ಳೆ ಫಾರ್ಮ್ ಮಾಡಿ ತುಂಬಾ ಚೆನ್ನಾಗಿ ಒಳ್ಳೆ ಲಾಭ ಮಾಡ್ತಿದ್ದಾರೆ. ಇದು ಲಾಭ ತರುವಂತಹ ಉದ್ಯಮನೇ ಇದು, ಲಾಭ ತರ ಇಲ್ಲ. ಸರ್ಕಾರ ಕೂಡ ಹತ್ತಾರು ಉಪಕಸಬನ್ನ ನಮ್ಮ ರೈತರಿಗೆ ಮತ್ತೆ ಈ ಒಂದು ಕಸಬನ್ನ ನಂಬಿಕೊಂಡವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋದಿದೆ. ಇದನ್ನ ಯಾಕೆ ನಾವು ನಿರ್ಲಕ್ಷ್ಯ ಮಾಡಬೇಕು? ಇಂತ ಒಂದು ಅವಕಾಶ ಇದೆಯಲ್ಲ, ತಾವು ಹೇಳಿದಂಗೆ ಪಶುವೈದ್ಯರೇ ಈ ಒಂದು ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಯುವಕ ಯುವತಿಯರು ಉದ್ಯೋಗ ಇಲ್ಲ ಅಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೂಡ ಸಾಕಷ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಒಂದು 10 ಪ್ರಾಣಿಗಳನ್ನ ಸಾಕಬಹುದಲ್ಲ, ಹತ್ತಿಗಳನ್ನ. ಹೌದು, ಖರ್ಚೇನ್ ಬಹಳ ಬರ್ಲಿಕ್ಕಿಲ್ಲ, ಖರ್ಚು ಬರೋದಿಲ್ಲ. ಪ್ರಾಣಿಗಳಿಗೆ ಏನೇನ್ ಬೇಕಾಗಬಹುದು ಒಂದ್ ಸ್ವಲ್ಪ ಹೇಳಿ. ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಒಳ್ಳೆ ಪ್ರಶ್ನೆ ಸರ್. ಇದು ಈಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನಲ್ಲಿ ನಿಮ್ಗೆ 10 ಹಂದಿ ಸಾಕಿದ್ರೆ ಎಷ್ಟು ಲೋನ್ ಕೊಡ್ತಾರೆ, 100 ಹಂದಿ ಸಾಕಿದ್ರೆ ಎಷ್ಟು ಲೋನ್ ಕೊಡ್ತಾರೆ, ಅದಕ್ಕೆ ಬೇಕಾದ ಪರಿಕಯಗಳೇನು, ಅದಕ್ಕೆ ಬೇಕಾದ ವ್ಯವಸ್ಥೆ, ಜಾಗ ಎಷ್ಟು, ಇದಕ್ಕೆಲ್ಲ ಒಂದು ಕೂಡ ನೀವು ನಮ್ಮನ್ನ ಕಚೇರಿಲಿ ಅಥವಾ ಬಂದು ಇದು ಮಾಡಿದ್ರೆ ನಾವು ಮಾಹಿತಿ ನೀಡ್ತೀವಿ. ಆದ್ರೆ ಇದು ಲಾಭದಾಯಕವಾದ ಒಂದು ಕಸುಬು. ಅಂದ್ರೆ ಹೀಗೆ ತಾವು ಈಗ ಹಸು ಅಥವಾ ಎಮ್ಮೆ ಕೊಟ್ಟಿಗೆ ಇದ್ರೆ ಅದರ ಪಕ್ಕದಲ್ಲಿ ಒಂದು ಸಣ್ಣದ್ ಮಾಡ್ಕೊಂಡ್ಬಿಟ್ಟು ಮಾಡಬಹುದಲ್ಲ. ಮಾಡಬಹುದು, ಹತ್ತು ಹಂದಿಗಳು 20-25 ಹಂದಿಗಳು ಸಾಕ್ಲಿಕ್ಕೆ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್, ಜಾಗನೂ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು. ಅಂತವಾಗಿ ಅವರು ಅನುಭವಕ್ಕೆ ತಕ್ಕಂಗೆ ಜಾಸ್ತಿ ಮಾಡ್ಕೊಂಡು ಮುಂದೊಂದಿನ 100,000 ಮಾಡಬಹುದು. ನಾವು ನೋಡಿದೀವಿ ಸಾಕಷ್ಟು. ಅಂದ್ರೆ ಈ ಒಂದು ಮುಂಜಾಗ್ರತಾ ಕ್ರಮ ಇಂಪಾರ್ಟೆಂಟ್ ಆಗಿ ವಹಿಸಬೇಕು. ರೋಗಗಳೇ ಭಾರಿ ಮುಖ್ಯ ಹಂದಿಗಳೇ. ಈ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿಕೊಂಡು ಎನ್ಎಲ್ಎಂ ಪ್ರಾಜೆಕ್ಟ್ ನಲ್ಲಿ ಮತ್ತೆ ಸಾಕಷ್ಟು ಬೇರೆ ಸ್ಕೀಮ್ಗಳಲ್ಲಿ, ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಸ್ಕೀಮ್ಗಳಲ್ಲಿ ಈ ತರ ನಾವು ಹಂದಿ ಫಾರಂಗಳನ್ನ ಪ್ರಾರಂಭ ಮಾಡಿಸ್ತೀವಿ ಅಂದ್ರೆ ಸಾಕಷ್ಟು ಆರ್ಥಿಕ ಒಂದು ಸಹಾಯ ಇದೆ. ಮಾರ್ಕೆಟ್ ಕೂಡ ಮಾರ್ಕೆಟ್ ತುಂಬಾ ಇದೆ, ಮಾರ್ಕೆಟ್ ಚೆನ್ನಾಗಿದೆ. ಗೋವಾ ರಾಜ್ಯದಲ್ಲಂತೂ ತುಂಬಾ ದೊಡ್ಡದಿದೆ, ಗೋವಾ, ಕೇರಳ, ಮತ್ತೆ ಪಶ್ಚಿಮ ಇಲ್ಲಿ ಮಣಿಪುರ ಆ ಕಡೆ ತುಂಬಾನೇ ಇದೆ, ತುಂಬಾ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ಹಾಗಾಗಿ ಮತ್ತೆ ಇತ್ತೀಚಿನ ದಿನದಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ಎಂಬ ಒಂದು ಹೊಸ ರೋಗನ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ರೈತರು ಇದನ್ನ ಹೆಂಗೆ ತಡೆಗಟ್ಟಬೇಕು ಡಾಕ್ಟರ್ ಚಂದ್ರನಾಯ್ಕ ಅವರೇ? ಇದು ಉತ್ತಮವಾದ ಪ್ರಶ್ನೆ ಸರ್. ಇದು ಕಳೆದ 2-3 ವರ್ಷಗಳಿಂದ ಭಾರತದಲ್ಲಿ ಒಂದು ಹೊಸ ರೋಗ, ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಒಂದು ಹೊಸ ರೋಗ ಮಹಾಮಾರಿ ಒಂದು ನಮ್ಮ ರೈತ ಹಂದಿ ಸಾಕಾಣಿಕೆದಾರರಿಗೆ ಒಂದು ಏನಾಗಿದೆ, ಒಂದು ದುಸ್ವಪ್ನವಾಗಿ ಅಪ್ಪಳಿಸ್ಬಿಟ್ಟಿದೆ ಇದು. ಸೊ ಏನಾಗಿದೆ, ಇದು ಹಂದಿ ಜ್ವರ ಇಟ್ಲಿವರೆಗೆ ಅದೇ ತರ ಚಿಹ್ನೆಗಳಿದ್ರೂ ಕೂಡ ಇದು ಒಂಥರ ಮಾರಣಾಂತಿಕ ರೋಗವಾಗಿ ಪರಿಣಾಮ, ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಈ ಹೊಸ ರೋಗ. ಅದು ಕಳೆದ 2 ವರ್ಷದಿಂದ ಬಂದಿದೆ ಭಾರತ ದೇಶ, ಆಫ್ರಿಕಾದಲ್ಲಿ ಇದ್ದ ರೋಗ ಈಗ ಇಲ್ಲಿಗೆ ಬಂದಿದೆ. ಸೊ ಇದಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ಲಸಿಕೆ ಮಾಡಕ್ ಆಗಿಲ್ಲ. ನಾನು ಹೇಳು ಇದು ಹೊಸ ರೋಗ, ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಏನಂದ್ರೆ ರೈತರು, ನಾನು ಈಗ ಮುಂಚೆ ಕ್ಲಾಸಿಕ್ ಹಂದಿ ಜ್ವರಕ್ಕೆ ಏನೇನು ನಾನು ಹೇಳದ್ನಲ್ಲ ಕಂಟ್ರೋಲ್ ಮೆಜರ್ಸ್, ಉದಾಹರಣೆಗೆ ಗುಡ್ ಬಯೋಸೆಕ್ಯೂರಿಟಿ, ಜೀವ ರಕ್ಷಣಾ ಉತ್ತಮ ಜೀವ ಸುರಕ್ಷಾ ಕ್ರಮಗಳನ್ನ ಪಾಲಿಸಬೇಕು. ಅಂದ್ರೆ ಅನಧಿಕೃತ ವ್ಯಕ್ತಿಗಳು ವಾಹನಗಳನ್ನ ಫಾರ್ಮ್ಗೆ ಎಂಟ್ರಿ ಮಾಡದೇ ಇರೋದಾಗ್ಲಿ, ಅಥವಾ ಪ್ರತಿನಿತ್ಯ ನಾವು ಫಾರಂಗಳನ್ನ ತೊಳೆಯೋದು ಕ್ಲೀನ್ ಆಗಿ ಅಂದ್ರೆ ಡಿಸ್ಇನ್ಫೆಕ್ಟ್ ಮಾಡೋದಾಗ್ಲಿ, ಮತ್ತೆ ಅನಧಿಕೃತ ಫಾರಂಗಳಿಂದ ಹಂದಿಗಳನ್ನ ತರಿಸ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು, ಮತ್ತೆ ಕ್ವಾರಂಟೈನ್ ಮಾಡಿ ಇದ್ ಮಾಡ್ಕೋಬೇಕು. ಸೊ ಇವೆಲ್ಲ ಕ್ರಮಗಳನ್ನ ತಡೆಗಟ್ಟಬಹುದು. ಆಫ್ರಿಕನ್ ಹಂದಿ ಜ್ವರಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ಲಸಿಕೆ ಬಂದಿಲ್ಲ, ಹಾಗಾಗಿ ಇದನ್ನ ತಡೆಗಟ್ಟೋದೇ ಒಂದು ಅತ್ಯುತ್ತಮ ಮಾರ್ಗ. ತುಂಬಾ ಸಂತೋಷ ಡಾಕ್ಟರ್ ಬಿ ಎಂ ಚಂದ್ರನಾಯ್ಕ ಅವರೇ. ಪ್ರಸ್ತುತ ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಹಂದಿಗಳಲ್ಲಿ ಬರುವಂತಹ ಹಂದಿ ಜ್ವರ ಕಾಯಿಲೆ, ಅದರ ನಿರ್ವಹಣೆ ಮತ್ತು ತಡೆಗಟ್ಟುವ ಮಾರ್ಗ, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಕೆಲವರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಹೌದು, ಈಗ ನನ್ನ ಸಂಪರ್ಕ ಮೊಬೈಲ್ ನಂಬರ್ ಬಂದು 9448877926. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಮತ್ತೆ ತಮ್ಗೆಲ್ಲ ಸರ್. ಥ್ಯಾಂಕ್ ಯು. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಂದಿಗಳಲ್ಲಿ ಬರುವ ಹಂದಿ ಜ್ವರ ಕಾಯಿಲೆ ಮತ್ತು ನಿರ್ವಹಣೆ ಕುರಿತು ಡಾ ಚಂದ್ರ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇನ್ನೀಗ ಕೇಳಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದಗಳನ್ನು. ಬಿದ್ದಾಗ ತೊಟ್ಟಿದ್ದ ಮೈ ಕೂಸ ಪಟಂತ ಹೊಡೆಯೋದು ಜಾನೇನೆ ಮಾಡಿ ತಾಲೂಕು ಕೋಟೆನಾಯ್ಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಪದ ಕೇಳಿದ್ರಿ. ಸಕಲ ಜೀವಿಗಳ ತಾಣ ಮಣ್ಣು, ವಿಷಗಳಿಂದ ಆಗುತ್ತಿದೆ ಹುಣ್ಣು, ಭೂಮಿ ಹಸಿರ ಸಂಪತ್ತಿನ ಆಗರ, ಕುಂದದಿರಲಿ ನಮ್ಮ ಸಡಗರ, ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ ಕರೆಗಿಳಿದು, ಆಸೆಗಳಿಗೆ ಕಡಿವಾಣ ಇರಲಿ, ಕಲ್ಮಶಗಳು ಸೇರದಂತಿರಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ